ಆರು ದೇವನ ತಿಂದಿತು ಈರೇಳು ಲೋಕವ ನುಂಗಿತ್ತು ಆರು ದೇವನ ತಿಂದಿತು ಈರೇಳು ಲೋಕವ ನುಂಗಿತು ಆರು ಮೂರು ವೈದಿತ್ತು ದೂರದಲ್ಲಿ ನಿಲ್ತಿರುವ ದೇವರು ಆರು ಮೂರು ವೈದಿತ್ತು ದೂರದಲ್ಲಿ ನಿಲ್ತಿರುವ ದೇವರು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇಹದೊಳಗೆ ಮನೆಯ ಮಾಡಿತು ದೇವರಿದು ನೋಡೋ ದೇಹದೊಳಗೆ ಮನೆಯ ಮಾಡಿತು ದೇವರಿದು ನೋಡೋ ದೇವರಿದು ಹೆಸರಿಗೆ ಬರುವುದು ಯೇಸು ಕಾಲದ ದೇವರಿದು ಯೇಸು ಕಾಲದ ದೇವರಿದು